ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿ ಬರುತ್ತದೆ ಜೀವನ ಬೆಳಕು. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಶರಣು ಸಿದ್ದೀವಿ ನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತನಯ. ಹಾಡ್ಕೋತ್ ಕೂತ್ಲಂದ್ರೆ ಈಕೆಗೆ ಯಾರ್ದು ಲಕ್ಷ. ಮಲಕ ಮಲಕ ಬಾರ ಬಾ. ಅದನ್ನ ಅಂದೆ, ಹಾಡ್ಕೋಂತ ಕೂತ್ಲ ನಮ್ಮ ಕಲ್ಲವ್ವ ಅಂದ್ರ ಲೋಕಾನ ಮರ್ತು ಬಿಡ್ತಾಳಂತ. ಅಯ್ಯ, ಎಂದರ ಹಾಡಿನ ಯಾವಾಗೂ ಹಾಡ್ಕೊಂತಾನೆ ಇರ್ತಿ ಬಿಡ್ಬೇನೆ. ಇಲ್ ಬಾ ಇಲ್, ನನ್ ಮಗ ಎಷ್ಟ್ ಚಂದ ಗಣಪತಿ ಮಾಡೈತ್ ನೋಡ. ಎಷ್ಟ್ ಚಂದ ಮಾಡ್ಯಾನ ಅಂತೀನ. ಅಯ್ಯ ನೋಡ, ಸೊಂಡ್ಲ ಎಷ್ಟ್ ಚಂದ ಮಾಡ್ಯಾನ. ಆ ಇಲಿ ನೋಡ್ದ ಮಾಡ್ಗ ಎಷ್ಟ್ ಚಂದ ಮಾಡ್ಯಾನ ನೋಡ. ಎಲ್ ಕೊಲ್ಕೊಂಡೈತಿ ನೋಡ್ಬೆ ನೋಡ. ಹೆಂಗಿಂತ ಕಲಾ ಇರ್ತಾವ್ ನೋಡ. ಅದೇನು ಈ ವರ್ಷ ಹಂಗ್ ಮಾಡೈತ್ ಬಿಡ್ಬೆ. ಹೋದ ವರ್ಷ ಕಾಲೇಜ್ ಹುಡುಗರು ಎಲ್ಲಾರು ಸೇರಿ ಅದೇನು ಡಿ ಜೆ ಪಾಜೆ ಹಚ್ಕೊಂಡು ಅಲ್ಲಿ ಸಾರ್ವಜನಿಕ ಗಣಪತಿ ಇಟ್ಟಿದ್ರಂತ. ಮನೆಯಾಗಿಂದಿಟ್ಟು ಒಂದ್ ಇಟ್ಟು ಹಳ್ ನೋಡಿದಿಲ್ವ. ಈ ಸಲ ಏನೇನೋ ಎಲ್ಲಾ ಕಡೆ ಏನೋ ಪೇಪರ್ನಾಗ ಬಂದೈತೆ ಅಂತ, ರೇಡಿಯೋದಾಗ ಹೇಳ್ಯಾರಂತ, ಟಿವಿಯಾಗ ಹೇಳ್ಯಾರಂತ, ಪಿ ಒ ಪಿ ಅದೇನೋ ತರ್ತಿದ್ರಲ್ಲ ಪ್ಲಾಸ್ಟಿಕ್ ಅದು, ಅದನ್ನ ಮಾಡಬಾರ್ದು ಮಣ್ಣಿಂದ ಮಾಡಬೇಕು ಅಂದ್ರಂತ. ಎಷ್ಟು ಯವ್ವ ಖುಷಿಯಿಂದ ಮಣ್ಣು ತಂದೈತಿ, ಅದೇನು ಸಿಂಗಾರ ಮಾಡಾಕತ್ತೈತಿ ನೋಡ್ಬೇಕು ನೋಡ. ಆ ಮಗ ಮಾಡಿದಕ್ಕಿಂತ ನಿಂದ ಮಾರಿ ಮರದಾಗಲ ನೋಡು. ನಂದಂತಿದಿ ನೀ ನೋಡಿದಿಲ್ಲ ಎಷ್ಟು ಖುಷಿಯಾಗಿ ಚಂದ ಮಾಡ್ಯಾನ ನೋಡ. ಕಲವ ಈಗ ಇಷ್ಟು ದಿವಸ ನಾವು ನೋಡ ಬಣ್ಣ ಬಣ್ಣದ್ದು ಗಣಪತಿ ಎಲ್ಲ ಮೂರ್ತಿ ತಂದಿರ್ತಿದ್ವಿ. ಅಪಿ ಒ ಪಿ ಅಂತೇಳಿ ಮಾಡಿರ್ತಾರೆ, ಅದರಲ್ಲೇ ತಗೊಂಡ್ ಬಂದು ಮಾಡ್ತಿದ್ವಿ. ಅಲ್ಲ ತಡಿ, ನನಗೆ ಇಲ್ಲೊಂದು ಪ್ರಶ್ನೆ ಬಂದೈತಿ. ಏನಂದ್ರ ಅದು ಪಾಪ ಏನಿ, ಅದಕ್ಕ ಈ ಮಣ್ಣಿನ ಗಣಪತಿಗೆ ಏನ್ ಫರಕ್ ಐತೆವ, ಅದನ್ನ ಯಾಕೆ ಕೂಡಿಸಬಾರ್ದು, ಮಣ್ಣಿಂದ ಯಾಕೆ ಮಾಡ್ಬೇಕು ನನಗಿದನ್ನ ಹೇಳ ನೋಡು. ಭೂತಾಯಿ ಅಂದ್ರ ಮಣ್ಣು, ಹಂಗಾಗಿ ಮಣ್ಣು ಅಂತಂದ್ರ ಅದು ನಿರುಪದ್ರವಿ. ಈ ಬೇರೆ ಬೇರೆ ಪಿ ಒ ಪಿ ಆಗ್ಲಿ ಅಥವಾ ಅದಕ್ಕೆ ರಾಸಾಯನಿಕ ಬಣ್ಣ ಆಗ್ಲಿ ಇವನ್ನೆಲ್ಲ ಹಾಕಿದ್ರೆ ಏನಾಗ್ತೈತಿ ಕಲ್ಲವ್ವ, ಅದನ್ನ ನೀನು ವಿಸರ್ಜನೆ ಎಲ್ಲಿ ಹೋಗಿ ಮಾಡ್ತಿ, ಕೆರೆಯಾಗ ಮಾಡ್ತಿ, ಬಾವ್ಯಾಗ ಮಾಡ್ತಿ, ಮತ್ತ ಅದ ನೀರ ನೀ ಕುಡಿಯಾಕ ಉಪಯೋಗಿಸ್ತೀಯ. ಅದ್ರಾಗ ಜಲಚರ ಇರ್ತಾವ, ಅವು ಅದ ಬಣ್ಣ ಜಲಚರ ಅಂದ್ರೆ ಮೀನಾ, ಅವ್ರ ಜೀವಕ್ಕೆಲ್ಲ ತ್ರಾಸ ಅಲ್ಲ ಏನದ ಅಂದ್ರ. ಅವನ್ ಪಿ ಒ ಪಿ ಗಣಪತಿ ಹಾಕಿದ್ರ ಅವು ಮೀನ ಏನಿರ್ತಿಂದ ಜೀವಕ್ ತ್ರಾಸ ಹಾಕಿತ್ತ. ಮತ್ತಲ್ಲೇನ ಪಾಪಲ್ವ, ನಮ್ಗೆ ಗುರ್ತಿರುದಿಲ್ಲ ನೋಡ್ಬಿ. ಅದಕ್ಕ ನಿಂಗೆ ಹೇಳಿದ್ದ, ಅದಕ್ಕ ಈ ಸಲ ಏನು ಈಗ ಕಳೆದ ಕೆಲವಾರು ವರ್ಷಗಳಿಂದ ಏನ್ ಹೇಳಾಕತ್ತಾರ ಅಂತಂದ್ರ, ಮಣ್ಣಿನ ಗಣಪತಿ ಮಾಡ್ಬೇಕು, ಪರಿಸರ ಸ್ನೇಹಿ ಗಣಪತಿ ಮಾಡ್ಬೇಕು, ಅದಕ್ಕೆ ಏನಾರ ಬಣ್ಣ ಗಿಣ್ಣ ಹಚ್ಚುದಿದ್ರು ನೈಸರ್ಗಿಕ ಬಣ್ಣಗಳನ್ನ ಹಚ್ಬೇಕು. ಈಗ ಅರಿಶಿನ, ಗಂಧ, ಇವ ಗಂಧಾಸನ ಅಂತ ಕ್ಯಾವಿ ಅಂತಾರ ನೋಡ್, ಅಂತದ ಕುಂಕುಮ, ಈ ತರದ ಬಣ್ಣ ಹಚ್ಚಬೇಕು. ಹಂಗಾಗಿ ಈ ಸಲ ಏನಂದ್ರ ಬಹಳಷ್ಟು ಸ್ಟ್ರಿಕ್ಟ್ ಮಾಡ್ಯಾರ ಗೊತ್ತೇನ ನಿಂಗ, ಪೇಪರ್ದಾಗೆಲ್ಲ ಏನ್ ಕೊಟ್ಟಾರ ಗೊತ್ತೇನ ಕಲವ, ಈ ತರ ಪಿ ಒ ಪಿ ಗಣಪತಿ ತಂದು ಯಾರು ಮಾರಾಟ ಮಾಡ್ಯಾರ ಅವ್ರಿಗೆ ಹಿಡಿದು ಶಿಕ್ಷಾ ಕೊಡಾಕತ್ತಾರ. ಹೌದು ಬೇ, ಮತ್ತೆ ಹಿಂಗಂತಿ ನೀನು ಮತ್ತೆ ಸಾರ್ವಜನಿಕ ಗಣಪತಿ ದೊಡ್ಡ ದೊಡ್ಡ ಇರ್ತಾವಲ್ಲ ಅವನು ಮಣ್ಣಿಲೆ ಮಾಡ್ಬೇಕು. ಅವನು ಮಣ್ಣಿಲೇನ ಮಾಡ್ಬೇಕು. ಮತ್ತ ಅಷ್ಟೇ ಅಲ್ಲ, ನಿನ್ ಗೊತ್ತಿಲ್ಲ ಎಂತೆಂತ ಕಲಾವಿದರು ಇದಾರೆ ನಮ್ ಕಡೆ ಅಂತಂದ್ರ, ನಾವು ಪಿ ಒ ಪಿ ಗಣಪತಿ ಮಾಡಬೇಡ ಬರೇ ಮಣ್ಣಿಲೆ ಮಾಡ್ಬೇಕು ಅಂದ್ರ ಪೇಪರ್ ಪಲ್ಪ್ ನಿಂದ ಗಣಪತಿ ಮಾಡ್ಯಾರಂತ. ಅದು ಚಲೋ ಅಂದ್ರ ಬೇರೆ ಬೇರೆ ತರದೊಳಗ ಮಂದಿ ಕಾಳು ಕಾಳಲ್ಲಿ ಗಣಪತಿ ಮಾಡ್ಯಾರಂತ. ಹೌದಾ? ಆಮೇಲ್ ಮತ್ತ ಅದನ್ನ ಇದನ್ನ ಹೆಂಗ್ ಮಾಡಿದ್ವಿ ಬಿಡಾಕ್ ನೋಡ. ಈಗ ಸಾರ್ವಜನಿಕ ಕೆರೆ ಕಟ್ಟಿ ಬಾವಿ ಎಲ್ಲಿ ಬೇಕಲ್ಲಿ ಒದುವಂಗಿಲ್ಲ, ವಿಸರ್ಜನೆ ಮಾಡುವಂಗಿಲ್ಲ. ಅದ್ರ ಬದಲಿ ನಮ್ಮ ಕಾರ್ಪೊರೇಷನ್ ಅವರು ಟ್ಯಾಂಕರ್ಗಳನ್ನ ಏರಿಯಾ ವೈಸ್ ಕಳ್ಸಾಕತ್ತಾರಂತ, ಯಾವ ಯಾವ ಏರಿಯಾ ಕಿಂತಿಂತ ಹೊತ್ತ ಅಂತೇಳಿ ಅಲ್ಲೇನಿ ವಿಸರ್ಜನೆ ಮಾಡ್ಬೇಕು. ಮತ್ತಿನ್ನ ಕಲವ ಮನ್ಯಾಗ ಕೂಡಿಸ್ದವ್ರು ಮನ್ಯಾಗಿನ ಬಕೆಟ್ದಾಗ ವಿಸರ್ಜನೆ ಮಾಡಿ ಅದನ್ನ ತೋಟಕ್ಕೋ ಗದ್ದಿಗೋ ಹೊಲಕ್ಕೋ ಗಿಡಕ್ಕೋ ಹಾಕೋಬೇಕು. ಇವರು ಶರಕ್ ಟೀಚರ್ ಅದಾರಲ್ಲ, ಅವ್ರು ಏನ್ ಮಾಡ್ತಾರಂದ್ರ, ಅವರು ಅತ್ಲಾಕಡೆ ಉತ್ತರ ಕನ್ನಡದಿಂದ ಬಂದಾರಂತವ್ರು, ಆ ಗಣಪತಿಯಾಗ ಕಾಳಗಿಳಿ ಹೇಳಿದೆಲ್ಲ ಹಂಗೆಲ್ಲ ಹಾಕ್ತಾರಂತವ, ಹಾಕಿ ಆ ಗಣಪತಿ ಹಿತ್ತಲ್ದಾಗ ಬಕೆಟ್ನಾಗ ಬಿಟ್ಟು ಹಾಕ್ಬಿಡ್ತಾರಂತ, ಅದ್ರಾಗಿಂದ ಗಿಡ ಹೇಳ್ತಾವಂತ. ಮತ್ತೆ ಅದನ್ನೆಲ್ಲ ಹೊಳ್ಳಿ ತಂದು ತೋಟದಾಗ ಗದ್ದ್ಯಾಗ ಬೆಳಿತಾರ. ಹಾಕ್ಬಹುದು. ಹೌದು. ಎಷ್ಟು ಮುಂದುವರ್ದೈತಿ ಬೇ, ನಮಗೆ ಇವೇನೋ ಗುರ್ತಾ ಇಲ್ಲ ನೋಡ. ನೋಡ ಕಲವ, ನೀ ಹಿಂಗ ಮಾತಾಡ್ಕೊಂತ ಕುಂದಿರ್ತೀಯ, ಆ ಗಣಪತಿ ಬಗ್ಗೆ ಒಬ್ರು ಎಷ್ಟ್ ಚಂದ ಹೇಳಿದ್ರ ನೋಡ. ಯಾರು ಹೇಳು, ಅವತ್ತ ಅಲ್ಲಿ ಕರ್ಕೊಂಡು ಹೋಗಿದ್ದಿರಲ್ಲ ನನ್ನ. ಆ ಗುರುನಾಥ್ ಸುತಾರ್ ಅನ್ನೋರು ಗಣಪತಿ ಬಗ್ಗೆ ಎಷ್ಟು ಚಲೋ ವಿವರಣೆ ಕೊಟ್ಟಿದ್ರು, ಅದಟ್ ಕೇಳ್ಬರೋಣ. ಬಾಲ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ವಿಧ್ಯುಕ್ತವಾಗಿ ಪೂಜಿಸಿ ವ್ರತವೆಂದು ಆಚರಿಸಲಾಗುತ್ತಿದೆ. ಹಬ್ಬದ ದಿನಗಳಂದು ಮೋದಕ, ಕಡುಬು ಮೊದಲಾದ ಸಿಹಿ ತಿಂಡಿಗಳನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಕರಕಿ, ಪತ್ರಿ, ಕಣಗಲದ ಹೂವು ಗಣೇಶನಿಗೆ ಪ್ರಿಯವಾದದ್ದು. ಮೋದಕ ಪ್ರಿಯನಾದ ಗಣೇಶನಿಗೆ ಗಜಾನನ, ಗಣಪತಿ, ಲಂಬೋದರ, ಗಜಮುಖ, ವಿಘ್ನ ನಿವಾರಕ ಹೀಗೆ ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ. ಪೌರಾಣಿಕ ಕಥೆಯ ಪ್ರಕಾರ ಆತನು ಪಾರ್ವತಿಯ ಮೈಯಿಂದ ಹುಟ್ಟಿದವನು. ಸ್ವರ್ಣಗೌರಿಯ ಮಾನಸಪುತ್ರ ಈತ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವಕಳೆ ತುಂಬಿ ಬಾಗಿಲಲ್ಲಿ ಕೂಡಿಸಿ ಸ್ನಾನ ಮಾಡಲು ಹೋಗಿರುತ್ತಾಳೆ. ತಾಯಿಯ ಅನತಿಯಂತೆ ಗಣಪ ಮನೆಯ ಬಾಗಿಲು ಕಾಯುತ್ತಾ ಕುಳಿತಿರುತ್ತಾನೆ. ಶಿವನು ಮನೆಗೆ ಹಿಂದಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ. ಇದರಿಂದ ಕುಪಿತಗೊಂಡ ಶಿವನು ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಗೌರಿಯು ಮಗನ ಕಳೇಬರವನ್ನು ನೋಡಿ ರೋಧಿಸುತ್ತಾಳೆ. ಶಿವನು ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂಥವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಅವರು ಉತ್ತರ ದಿಕ್ಕಿಗೆ ಮಲಗಿದ್ದ ಮರಿಯಾನೆ ತಲೆಯನ್ನು ಕತ್ತರಿಸಿ ತರುತ್ತಾರೆ. ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುತ್ತಾರೆ. ಹೀಗಾಗಿ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿ ಮತ್ತು ಮೊದಲ ಅಗ್ರಪೂಜೆಗೆ ಅರ್ಹನಾಗುತ್ತಾನೆ. ವಿಘ್ನ ವಿನಾಶಕ ವಿನಾಯಕನಾಗಿರುವನು. ಗಣೇಶ ಹಬ್ಬದ ಮೊದಲ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬವಿರುತ್ತದೆ. ಮಾರನೇ ದಿನವೇ ಗಣೇಶನ ಹಬ್ಬ. ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದ್ದಾಗಿರುವುದರಿಂದ ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಬರುತ್ತಾನೆ. ಗಣೇಶ ಹಬ್ಬವನ್ನು ವಿಶೇಷವಾಗಿ 5 ದಿನ, 7 ದಿನ, 11 ದಿನ ಹಾಗೂ ಒಂದೊಂದು ಪ್ರಸಂಗದಲ್ಲಿ ಕೆಲವರು ವರ್ಷಾನುಗಟ್ಟಲೆ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಸಾಗಿ ಬಂದ ಧಾರ್ಮಿಕ ಆಚರಣೆಯಾಗಿದೆ. ತಮ್ಮ ಬದುಕಿನಲ್ಲಿ ಅಥವಾ ಆರಂಭಿಸಬೇಕಾದ ಯಾವುದೇ ಮಂಗಲ ಕಾರ್ಯಗಳಿಗೂ ಮುನ್ನ ತಮಗೆ ಹಾಗೂ ತಮ್ಮ ಕಾರ್ಯಕ್ಕೆ ಯಾವುದೇ ವಿಘ್ನಗಳು ಬರಬಾರದೆಂಬುವ ಕಾರಣಕ್ಕೆ ಗಣಪನ ವಿಶೇಷ ಪೂಜಾರಾಧನೆ ನಡೆಯುತ್ತದೆ. ಬಂದ ವಿಘ್ನಗಳನ್ನು ದೂರ ಮಾಡುವ ಕರುಣಾಮಯಿ ಅದು ಗಣಪತಿ ಎಂಬುದು ಅನಾದಿಕಾಲದಿಂದಲೂ ಸಾಗಿ ಬಂದ ಭಾವನಾತ್ಮಕ ಸಂಬಂಧವೂ ಆಗಿದೆ. ವಿಶೇಷವಾಗಿ ಬಯಲಾಟಗಳಲ್ಲಿ ನಾಟಕ ಆರಂಭಕ್ಕೂ ಮುನ್ನ ಧೂಪ ದೀಪಗಳನ್ನು ಬೆಳಗುತ್ತಾ ಘಂಟಾನಾದವನ್ನು ಹೊರಹೊಮ್ಮಿಸುತ್ತಾ ಗಣೇಶನ ವಿಶೇಷ ಪೂಜಾರಾಧನೆ ಹಾಗೂ ಹಾಡು ಹಾಡುವುದರ ಮೂಲಕ ಜನರ ಕಣ್ಮನ ತಣಿಸುವಂತಿರುತ್ತದೆ. ಗಣಪತಿಯನ್ನು ವಿಶೇಷ ಪೂಜಾರಾಧನೆಯೊಂದಿಗೆ ಅನಂತ ಚತುರ್ದಶಿಯ ದಿನದಂದು ವಿಸರ್ಜನೆ ಮಾಡುವ ಸಂಪ್ರದಾಯವುಂಟು. ದೇಶದ ವಿವಿಧೆಡೆ ವಿವಿಧ ರೀತಿಯಲ್ಲಿ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ. ಮೊದಮೊದಲು ಗಣೇಶನನ್ನು ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾರ್ವಜನಿಕವಾಗಿ ಗಣಪತಿಯನ್ನು ಕೂಡಿಸುವ ಸಂಪ್ರದಾಯವನ್ನು ಜಾರಿಗೆ ತರಲಾಯಿತು. ಜಾತಿ ಮತ ಪಂಥಗಳ ಭೇದವಿರದೆ ಎಲ್ಲ ಜನಾಂಗದವರನ್ನು ಒಂದೆಡೆ ಸೇರಿಸಿ ಅವರಲ್ಲಿ ದೇಶಾಭಿಮಾನ ಮೂಡಿಸುವುದನ್ನು ಅರಿತ ಬಾಲಗಂಗಾಧರ ತಿಲಕರವರು ಅಂದು ಆರಂಭಿಸಿದ್ದ ಈ ಸಂಪ್ರದಾಯ ಇಂದಿಗೂ ಮಹಾರಾಷ್ಟ್ರದಲ್ಲಿ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ. ಅದು ಈಗ ದೇಶದೆಲ್ಲೆಡೆಯೂ ಮನೆ ಮನಗಳಲ್ಲಿ ಪ್ರತಿಷ್ಠಾಪಿಸುವುದರೊಂದಿಗೆ ಸಾರ್ವಜನಿಕವಾಗಿಯೂ ಪೂಜಿಸುತ್ತಾ ಸಂಭ್ರಮಿಸುತ್ತಿರುವುದು ಗಣೇಶನ ಮಹಿಮಾತೀತೆಯ ಪ್ರತೀಕವಾಗಿದೆ. ಗಣಪನ ವಿಸರ್ಜನೆಯ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲಿ ನಾವೇ ಮಾಲಿನ್ಯ ಉಂಟು ಮಾಡುತ್ತಿರುವುದರಿಂದ ಅನಾರೋಗ್ಯ ಪೀಡಿತರಾಗುತ್ತಿದ್ದೇವೆ. ನಾವೆಲ್ಲರೂ ಈಗ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ. ನಮ್ಮ ಸಂತೋಷ ಹಬ್ಬದ ಆಚರಣೆ ನಮಗೆ ನೋವನ್ನು ತರುವಂತಾಗಬಾರದು. ಆ ನಿಟ್ಟಿನಲ್ಲಿ ನಾವಿಂದು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಅವಶ್ಯಕತೆ ಇದೆ. ನಮ್ಮ ಜೀವನಾಡಿ ನದಿ ಹಳ್ಳ ಕೊಳ್ಳುಗಳು ಬಹುತೇಕವಾಗಿ ಕಲುಷಿತಗೊಂಡಿವೆ. ಅವುಗಳ ರಕ್ಷಣೆ ಹಾಗೂ ಶುದ್ಧೀಕರಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ನಾವು ಮನೆಯಲ್ಲಿ ಕೂರಿಸುವ ಗಣೇಶ ರಾಸಾಯನಿಕ ಬಣ್ಣಗಳಿಂದ ಮುಕ್ತಿ ಹೊಂದಿರುವಂತೆ ನೋಡಿಕೊಳ್ಳೋಣ. ಹೆಚ್ಚಾಗಿ ಗಣೇಶೋತ್ಸವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ತಟ್ಟೆ ಪ್ಲೇಟ್ಗಳನ್ನು ಬಳಸಬಾರದು. ಮಣ್ಣಿನಲ್ಲಿ ಕರಗದಂತಹ ರಾಸಾಯನಿಕ ವಸ್ತು ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ದೂರವಿರುವುದು ಸೂಕ್ತ. ಶಬ್ದ ಮಾಲಿನ್ಯ ಉಂಟುಮಾಡುವ ಧ್ವನಿವರ್ಧಕಗಳನ್ನು ಅತಿಯಾಗಿ ಬಳಸಬಾರದು. ನೈಸರ್ಗಿಕ ಹೂವು ಹಣ್ಣು ಕಾಯಿಗಳಿಂದ ಗಣಪತಿಯನ್ನು ಆರಾಧಿಸಬೇಕು. ಬಾಹ್ಯ ಆಡಂಬರಕ್ಕೆ ಮಹತ್ವವಿಲ್ಲ, ಅಂತರಂಗದಲ್ಲಿಯ ಆತನ ಆರಾಧನೆಗೆ ಪ್ರಾಮುಖ್ಯತೆ ಇರುತ್ತದೆ. ನಾವೆಲ್ಲರೂ ಪರಿಸರ ಪ್ರೇಮಿಗಳಾಗಿ ಆತನ ದಿವ್ಯಾನುಭವತೆ ಹೊಂದುವನು. ಅದು ವಿಘ್ನೇಶ್ವರನಿಗೆ ಸಲ್ಲಿಸಬಹುದಾದ ಅನನ್ಯ ಭಕ್ತಿಯ ದೋತಕವಾಗಿದೆ. ಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿ. ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಕಾಮನಿಗೆ ಹೇಗೋ ಆ ಪ್ರೀತಿ ಗತಿ ಶಂಕರನಿಗೆ ಹೇಗೋ ಆ ಸತಿ ಪಾರ್ವತಿ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ವಿರಾಗಿಗೆ ಹೇಗೋ ದಿವ್ಯಧ್ವನಿ ಸಂಪ್ರೀತಿ ಆಕೃತಿ ಬುದ್ಧ ಸುರತನಿಗೆ ಹೇಗೋ ಸದ್ಯ ಪರ ನಿರ್ಮೃತಿ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ನಾದ ಬ್ರಹ್ಮನಿಗೆ ಹೇಗೋ ಪರಮಾರ್ಥದ ಸರಸ್ವತಿ ರಸ ವೃತ್ತಿ ಹಂಸಗತಿ ಮಾನವನಿಗೆ ಹೇಗೋ ನವೋ ನವಮತಿ ಶ್ರುತಿ ಸಮ್ಮತಿ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ಈ ವಿಶ್ವಸ್ವರೂಪನಾದ ಗಣಪತಿಗೆ ಹಾಗೆ ವೃದ್ಧಿ ಸಿದ್ಧಿ ಸಂಗತಿ ನೋಡಿದ ಎಷ್ಟು ಚಂದ ಹೇಳಿದ್ರು ನೋಡು ಸುತಾರವ್ರು. ಹ್ಞೂ ಅಲ್ವೇ, ಎಡಿ ಹೆಂಗ್ ಮಾಡ್ತಾರ, ಏನೇನ್ ಮಾಡ್ತಾರ ಅದನ್ನ ಹೇಳಿದ್ರು. ಗಣಪತಿ ಹೆಂಗ್ ಹುಟ್ಟಿದ ಹೇಳಿದ್ರು, ಅದು ಮಣ್ಣಿನಿಂದ ಹುಟ್ಟಿದ, ಆಮೇಲೆ ಅದು ಏನದು ಆನೆ ಕುತ್ಕೊಂಡ್ಲು, ಹ್ಞೂ ಅವನ್ನೆಲ್ಲ ಹೇಳಿದ್ರು ನೋಡ್ಬೆ. ಮತ್ತ ನೀ ಮನ್ಯಾಗ ಕುಂತಿ ಅಂದ್ರ ನೀ ಹಿಂಗ ಕುಂತಿರ್ತಿ ಹಾಡಾಡ್ಕೊಂತ ಒಳಗ. ಮತ್ತ ನಾನು ನಿನ್ ಸಾಲಿಗೆ ಇಲ್ಲಿ ಕಸಿದ್ ನಮ್ಮಪ್ಪ ಏನ್ ಮಾಡ್ಲಿ ನೋಡಿ, ಇವ ದಗದ ಬಾಂಡಿ ಅಡಿಗಿ ಇವನ್ನ ಕಲಿಯುದ ನಾನು. ಅದಕ್ಕೆ ನೀ ಸಾಲಿ ಅಂದ್ಕೂಡ ನಿಂಗೆ ಹೇಳಾಕತ್ತಿ ನೋಡಿಗ, ನಮ್ಮ ಊರಾಗಿನ ಸಾಲಿ ಒಳಗ ದಿನಾ ಸಂಜಿಕ ಒಂದ್ ತಾಸ ಮಾಸ್ತರ್ಗಳು ಪಾಠ ಹೇಳ್ಕೊಡಾಗತ್ತಾರ. ಅಂದ್ರೇನ ನೀ ಏನ್ ಪಾಠಚೀಲ ಹಾಕೊಂಡು ಹೋಗ್ಬೇಕಾಗಿಲ್ಲ, ನಿನಗ ನಿನ್ನ ಹೆಸರು ಕಲ್ಲವ್ವ ಅಂತ ಬರೆಯುವಟ್ಟ ಕಲ್ಸ್ಕೊಡ್ತಾರ. ಏನ್ ಈಗ ನಿನಗ ಮೋಸ ಗೀಸ ಅದು ಅಂತಂದ್ರ ನಿನ್ನ ಹೆಸರು ನೀನ್ ಬರ್ಕೋಬೇಕು, ನೀ ಓದ್ಬೇಕು, ಅಂಕಿಗಳನ್ನ ಬ್ಯಾಂಕ್ನಾಗ ಹೋದಾಗ ಬರ್ಕೋಬೇಕ, ನಿನ್ ಮಾಹಿತಿ ಬೇಕು ಬೇಡ. ಅಲ್ಲ ಒಂದ್ ಸುದ್ದಿ ಹೇಳ್ತೀನಿ ಕೇಳಿಲ್ಲ, ಮತ್ ನೀ ಯಾರ ಮುಂದೆ ಹೇಳ್ಬೇಡವ ಯವ್ವ, ನಿನ್ ಮುಂದೆ ಅಷ್ಟೇ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ನಮ್ದು ಮದಿವಿ ಗಟ್ಟಿ ಆಗಿತ್ತವ, ಗಟ್ಟಿ ಆದಾಗ ನಮ್ ಹಿರಿಯ ಪತ್ರ ಬರ್ದಾನವ. ಪತ್ರ ಬರ್ದ್ರ ಅವಾಗ ನಮ್ಮವ್ವ ಅಪ್ಪ ಈಕಿ ಸಾಲಿ ಕಲ್ತಿಲ್ಲ ಅಂತ ಹೇಳೇ ಇಲ್ಲ, ಅಯ್ಯ ಹುಡುಗಿ ಚಲೋ ಅದ ಬಿಡು ಮನಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳ ಅಂತ ನಮ್ಮ ಅತ್ತಿ ಕೇಳಿಲ್ಲ. ಇವ್ರು ಕೊಡಾಕ್ ಹ್ಞೂ ಅಂದ್ರು. ಪತ್ರ ಬರುದವ ಮಲ್ಲಕ್ಕ ಹೇಳ್ತೀನಿ. ಹೆಂಗ್ ಓದ್ಲಿ, ಓದಾಕ ಬರುದಿಲ್ಲ ಗೊತ್ತಾಯ್ತೇಳಿ ನನಗೆ. ನೀ ಪತ್ರ ಹಿಡ್ಕೊಂಡು ಊರೆಲ್ಲ ಅಡ್ಡಾಡಿರ್ತೀಲ್ಲ, ಪತ್ರ ಓದ್ರಿ ಪತ್ರ ಓದ್ರಿ ಅಂತ. ಊರೆಲ್ಲ ಅಡ್ಡಾಡಿ ಇಲ್ಲಾನ ಅಲ್ಲಿ ಮಗಲ್ ಮನಿ ಈಕಿದ ಅಲ್ಲ ಮಾದೇವಕ್ಕ ಆಕಿ ಕೊಟ್ನ, ಆಕಿ ನನ್ಕಿಂತ ನಾಸಾಕತ್ತಾಳ ಓದಾಕ. ಮತ್ತ ಆದ್ರ ಅವತ್ ಮಾತ್ರ ಬಾಳ ಕೆಟ್ಟ ಅನಸ್ತೇವ ನನಗ. ನಂಗ ನಾಲ್ಕು ಅಕ್ಷರ ಬಂದಿತ್ತಂದ್ರ ನನ್ನ ಗಂಡನ ಪತ್ರ ಓದ್ತಿದ್ದೆ ಅಂತ ಅನಸ್ತು. ಆದ್ರೂ ಆಕಿ ಈಟೀಟ ಹೇಳಿದ್ಲು, ಲಗ್ನ ಯಾವಾಗ ಆಕೈತಿ, ಆ ಊರಿಗೆ ಕರ್ಕೊಂಡು ಹೋಗ್ತೀರಿ, ಗುಡಿಗೆ ಹೋಗೋಣ ಅಂತ ಎಲ್ಲ ಬರ್ದಿತ್ತು. ಈಗ ನಾಚತಿಯಲ್ಲ ಕಲವ್ವ, ಎಟ್ರಿ ನಾಚಲಿಕತ್ತಿ ಬಿಡಿ. ಪಾತ್ ನೋಡಿ ಸಾಕ್ಷರತಾ ಅಂದ್ರ ಆದ್ರ ನಾವೊಂದು ಏನ್ ಹೇಳ್ತೀನಿ ಗುರ್ತೈತೇನಿ, ಈಗ ನನ್ಗ 50 ವರ್ಷ, ನೀನಗ ಬೇಡ, ನೀ ಏನ್ ಹೇಳಿದಲ್ಲ ಸಂಜೆ ಸಾಲಿ ಅದಕ್ ಹೋಗಿ ಅಕ್ಷರ ಕಲಿತು ನನ್ನ ಗಂಡಗ. ಅವತ್ತೇನ್ ಪತ್ರ ಬರ್ದಿದ್ರಲ್ಲ ಈಗ ಬರೋದಕ್ ತೋರಿಸ್ತೀನಿ ನೋಡು. ನೋಡ್ದೇನ ನೀರು ಏನ್ ಕಮ್ಮಿ ಅದಿ ಬಿಡು ಕಲವ್ವ, ನೀನ್ ಸುಮ್ನೆ ಇರ್ಬೇ, ಒಂದ್ ಮಜಾ ಮಾಡ್ಬೇಕು. ಮತ್ತ ಗಾಪನ ಹಿಂಗಿದ್ ನನ್ಗ ಒಟ್ಟು ಸಮ ಅನ್ಸದಿಲ್ವಾ ಯವ್ವ. ಅನ್ಸ್ಕೊಳು ಬೇಡ ಬಿಡು, ಬರೀ ಬರೀ ನೀನು ಈಗ ನಿನ್ ಗಂಡನ್ ಎಲ್ಲೆಲ್ಲಿ ಸುತ್ತ ಕರ್ಕೊಂಡು ಹೋಗ್ತೀನಿ. ಯಾರ ಮುಂದೆ ಹೇಳ್ಬಾರ್ದು ನೋಡ್. ಮತ್ತ ನಾನ್ ಹೇಳಂಗಿಲ್ಲ ಬಿಡು, ಮತ್ ನಾಯನ್ ನೀ ತಂದ್ ಕೊಟ್ರ ನಾಯನ್ ಓದಕ್ಕೆಲ್ಲ. ಮತ್ತ ಏ ಇಲ್ಲ ನಾನ ಓದ್ತಿರ್ತೀನಿ, ನಿನ್ಗೆ ಯಾಕೆ ತಂದ್ ಕೊಡ್ಲಿ. ಈಗ ನೋಡ ಕಲವ್ವ, ಹಿಂಗ ಕೂಡಕ್ಕೇನ ಒಂದ್ ಗಣಪತಿ ಹಾಡಾಟ ಕೇಳಿಸ್ತೀಯ ನನಗ. ನೀನ ಕೇಳಿಸ್ಬೇಕು ಚಂದ ಚಂದ ಹಾಡು, ನೀನ ಕೇಳಿರ್ತೀನಿ, ನಾ ಇಲ್ಲಿ ಕೇಳಿರ್ತೀನಿ, ನಿಮ್ ರೇಡಿಯೋದಾಗ ಎಷ್ಟು ಚಂದ ಚಂದ ಬರ್ತಿರ್ತಾವ. ಆತ್ ಕೇಳಿ ಬಿಡ ಹಂಗಾರ ಒಂದು ಗಣಪತಿ ಹಾಡು. ಶರಣು ತ್ರಿಜಗವಂದಿತ ಜಗನೆ ವಂದಿತೆ ಶರಣು ತ್ರಿಜಗ ವಂದಿತನಾದ ದೇವ ದೇವನೆ ಶರಣು ತ್ರಿಜಗ ವಂದಿತನಾದ ದೇವ ದೇವನೆ ಶರಣು ಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿಪ್ಪತರದಿ ಇಂದಿರೇಶನ ಪಾದ ಹೊಂದಿಪ್ಪತರ ಶುದ್ಧ ಮತಿಯನು ಪಟ್ಟು ಶ್ರೀ ಕೃಷ್ಣಗತಿ ಪ್ರಿಯನ ಮಧ್ವವಲ್ಲಭ ಶ್ರೀ ಕೃಷ್ಣಗತಿ ಪ್ರಿಯನ ಗಜಮುಖನೆ ಸಿದ್ಧಿದಾಯಕನೆ ವಂದಿ ಪೇಶರಣು ತ್ರಿಜಗವಂದಿತನಾದ ದೇವ ದೇವನೆ ಶರಣು ಸುಜನರಿಗೆ ವಿಘ್ನವನು ಪರಿಹರಿ ಪೇಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿ ಪೇಶರಣು ತ್ರಿಜಗವಂದಿತನಾದ ದೇವ ದೇವನೆ ಶರಣು ತ್ರಿಜಗವಂದಿತನಾದ ದೇವ ದೇವನೆ ನೋಡಿವೆ ನಾ ಆಗಳ ಹಾಡಿನ್ಕಿಂತ ಇದ ಹಾಡು ಚಂದ ಐತಿಲ್ಲ. ಹೌದ್ ಹೌದು ಹೌದಿಲ್ಲ ಅಲ್ಲ. ಈಗ ನಾಳೆ ಗಣಪ ಕುಂದಿರ್ತಾನೆ, ನೀ ಹಿಂಗ ಭಾಷಣ ಹೊಡ್ಕೊಂತ ಕುಂತಂದ್ರ ನನ್ ಮನ್ಯಾಗೂ ಇಟ್ಟು ಕೆಲ್ಸ ಒಟ್ಟೆ. ಅವ ಏನ್ ಮಾಡಕತಿ ಈ ಗಣಪತಿ ಹಬ್ಬಕ್ಕೆ ಮತ್ತೆ ಮಾಡ್ಬೇಕಲ್ಲ ಮೋದಕ ಕಡುಬು. ಅಲ್ವೇ ಕುಚ್ಚಿದ ಕಡುಬು ಮಾಡ್ತೀಯ ಏನು ಮೋದಕ ಮಾಡ್ತೀಯ ಅಂತ? ಎರಡೂ ಮಾಡ್ತೀನಿ ನಾನು. 21 ಮೋದಕ ಮಾಡಿ ನೈವೇದ್ಯ ಮಾಡ್ತೀನಿ, ಕಡುಬು ಮಾಡ್ತೀನಿ. 21 ಯಾಕೆ ಮಾಡ್ತಿದಿ? ನನಗೊಂದು 10 ಮಾಡ್ಕೊಡ್ಬಾರ್ದನೆ? ನಿಂಗೂ 21 ಮಾಡ್ಕೊಡ್ತೇನೆ ತೋ. 10 ಯಾಕೆ? ನಾನು ಗಣಪವನ ನೀನು ಬಾರಿ ನಗ ಚಟ್ಕೆ ಮಾಡಕ್ ಬಿಡಕಲ್ಲವ. ಮತ್ತ ಈಗ ಹೋಕೇನ, ಮತ್ತ ಕೆಲ್ಸ ಬಾಳದವ. ನಾಳೆ ಅಟ್ ಗಣಪತಿ ನೋಡಕ್ ಬಾ, ಮತ್ ಮನಿ ಕಡೆ ಬರ್ತೀನಿ. ಒಂದಿಟ್ಟು ಇದು ನೋಡಿಲ್ಲ, ಪತ್ರಿ ಕರಿಕಿ ಹೊಲ್ದಾಗಿನ ತೆಗೆದಿಟ್ಟಿನಿ, ತಗೊಂಡು ಹೋಗು. ಒಂದ್ 4 ದಾಸವಾಳಿ ಹೂ ಅದಾವು, ಕಣಗಲಿ ಹೂ ಅದಾವು, ಎಲ್ಲಾ ಏರಿಸ್ಬೇಕು ಗಣಪತಿ ಪ್ರೀತಿ. ಹಾ ಕೊಟ್ಟ ಬಿಡು ಮತ್ತೊಂದು ಪಾಕಿಟ್ದಾಗ ತಗೋ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬೈಲಹೊಂಗಲ್ ತಾಲೂಕಿನ ಬೆಳವಡಿಯ ಜೀವನ್ ವೀರಪ್ಪ ಕಮ್ಮಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದ. ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಜನ್ಮದೋಳು ಹುಟ್ಟಿ ಅರ್ಥಗಳಸಿ ಮನೆ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೈಲ್ಹೊಂಗಲ್ ತಾಲೂಕಿನ ಬೆಳವಡಿಯ ಜೀವನ್ ವೀರಪ್ಪ ಕಮ್ಮಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರಿಣಿ ಪ್ರತಿ ಕ್ವಿಂಟಾಲಿಗೆ ಕೊಪ್ಪಳದಲ್ಲಿ ಗೆಚ್ಚಿ ಶೇಂಗಾ 3,131 ರೂಪಾಯಿಯಿಂದ ಗರಿಷ್ಠ 7,411 ರೂಪಾಯಿಗಳು. ಇನ್ನು ಗಂಗಾವತಿಯಲ್ಲಿ ಭತ್ತ ಕಾವೇರಿ ಸೋನೆ 2,667 ರೂಪಾಯಿಯಿಂದ 2,668 ರೂಪಾಯಿಗಳು. ಇನ್ನು ನುಚ್ಚಕ್ಕಿ 2,680 ರೂಪಾಯಿಯಿಂದ 2,681 ರೂಪಾಯಿಗಳು. ಭತ್ತ ಸೋನ 2,800 ರೂಪಾಯಿಯಿಂದ 3,040 ರೂಪಾಯಿಗಳು. ಬಾಗಲಕೋಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2,199 ರೂಪಾಯಿಯಿಂದ 2,399 ರೂಪಾಯಿಗಳು. ಹೆಸರುಕಾಳು 1,004 ರೂಪಾಯಿಯಿಂದ 8,989 ರೂಪಾಯಿಗಳು. ಗೆಚ್ಚಿ ಶೇಂಗಾ 3,899 ರೂಪಾಯಿಯಿಂದ 3,900 ರೂಪಾಯಿಗಳು. ಹುರುಳಿಕಾಳು 4,001 ರೂಪಾಯಿಂದ 7,500 ರೂಪಾಯಿಗಳು. ಸೂರ್ಯಕಾಂತಿ 4,501 ರೂಪಾಯಿಂದ 4,780 ರೂಪಾಯಿಗಳು. ಇನ್ನು ರಾಣೆಬೆನ್ನೂರಿನಲ್ಲಿ ಬೀಟ್ರೂಟ್ 3,000 ರೂಪಾಯಿಂದ 3,300 ರೂಪಾಯಿಗಳು. ಹೂಕೋಸು 2,500 ರೂಪಾಯಿಂದ 2,800 ರೂಪಾಯಿಗಳು. ಹಸಿರು ಒಣಮೆಣಸಿನಕಾಯಿ 3,200 ರೂಪಾಯಿಂದ 3,700 ರೂಪಾಯಿಗಳು. ಹೀರೆಕಾಯಿ 2,500 ರೂಪಾಯಿಂದ 3,100 ರೂಪಾಯಿಗಳು. ಟೊಮೆಟೊ 440 ರೂಪಾಯಿಂದ 480 ರೂಪಾಯಿಗಳು. ಇನ್ನು ಹಳೆಯಾಳದಲ್ಲಿ ಭತ್ತ ಸಾಧಾರಣ 2,300 ರೂಪಾಯಿಂದ 2,600 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಕಡ್ಡಿ ಮೆಣಸಿನಕಾಯಿ 21,200 ರೂಪಾಯಿಂದ 24,000 ರೂಪಾಯಿಗಳು ಇದ್ದಾವೆ. ಇದು ಇಂದಿನ ಪ್ಯಾಟಿ ಧಾರಣೆ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರವಿನಕೊಪ್ಪದ ಸದ್ಯಪ್ಪ ಶಿವಪ್ಪ ಪಾಟೀಲ್ ಹಾಗೂ ಮೆಳೆದವರಿಂದ ತೊಟ್ಟಾಟ ಕೀಚಕ ವಧ ಸನ್ನಿವೇಶ ಪ್ರಸಾರವಾಗಲಿದೆ. ಇನ್ನು ಸಮಯ ಆಗ್ತಾ ಬಂತು ರೈತ ಬಾಂಧವರೇ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೆ ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು. ಕಾಳಿಂಗಾ.